ಹಾಯ್, ನಾನು ನಿಮ್ಮ ಕೃಷ್ಣ ಅಜಯರಾವ್ ಮಾತಾಡ್ತಾ ಇದ್ದೀನಿ. ಕೃಷ್ಣ ರುಕು ಚಿತ್ರದ ಎಲ್ಲ ಹಾಡುಗಳನ್ನು ನೋಡಿ ಖುಷಿ ಪಡಿ ಓನ್ಲಿ ಆನ್ ಆನಂದ್ ಆಡಿಯೋಸ್ ಆಫಿಷಿಯಲ್ ಯೂಟ್ಯೂಬ್ ಚಾನಲ್. ಹಾಯ್, ನಾನು ನಿಮ್ಮ ಕೃಷ್ಣ ಅಜಯರಾವ್ ಮಾತಾಡ್ತಾ ಇದ್ದೀನಿ. ಕೃಷ್ಣ ರುಕು ಚಿತ್ರದ ಎಲ್ಲ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ.